ಮರೆದಾತ್ಮನನುವ ಸಂಸ್ಕೃತಿ ಬಂದ ದೋಲ್ ಶಿಲ್ಪಿ ಮರೆದಾತ್ಮನನುವ ಸಂಸ್ಕೃತಿ ಬಂದ ದೋಲ್ ಶಿಲ್ಪಿ ಹೊರಗೆ ಜನರು ಮೆಚ್ಚಿ ಸುವಯಮ್ಮೆಯಿಂದ ಬಾಯ ಬ್ರಹ್ಮವ ನುಡಿದು ಅನುಭವವಿಲ್ಲದ ಮಾಯ ಮೋಹಿಗೆ ಮೋಕ್ಷ ಎಂದೆಂದಿಗಹುದೇ ಕುರುಡರೆನ್ನರೂ ಬೊಂಬೆ ಕುರುಡಾರೆಲ್ಲರೂ ಬೊಂಬೆ ಆಡುವಲ್ಲಿಗೆ ಬಂದು ನೆರೆದವರೊಳು ತಾವು ನಗುತ್ತಿರುವಂತೆ ಕುರುಡರೆಲ್ಲರೂ ಬೊಂಬೆ ಆಡುವಲ್ಲಿಗೆ ಬಂದು ನೆರೆದವರೊಳು ತಾವು ನಗುತ್ತಿರುವಂತೆ ಗುರು ಸಿದ್ಧನಿರವು ಮಾನಸಕ್ಕೆ ಗೋಚರವಿಲ್ಲದೆ ಗುರು ಸಿದ್ಧನಿರವು ಮಾನಸಕ್ಕೆ ಗೋಚರವಿಲ್ಲದೆ ಇರುತ್ತ ಸುಮ್ಮನೆ ಹೊತ್ತು ಕಳೆಯುವ ನೆವದಿ ಬಾಯಿಲೆ ಬ್ರಹ್ಮವ ನುಡಿದು ಬಾಯಿಲೆ ಬ್ರಹ್ಮವ ನುಡಿದು ಅನುಭವವಿಲ್ಲದ ಮಾಯ ಮೋಹಿಗೆ ಮೋಕ್ಷ ಎಂದೆಂದಿಗಹುದೇ ಬಾಯ ಬ್ರಹ್ಮವ ನುಡಿದ ಅನುಭವವಿಲ್ಲದ ಮಾಯ ಮೋಹಿಗೆ ಮೋಕ್ಷ ಎಂದೆಂದಿಗಹುದೇ ಮಾಯ ಮೋಹಿಗೆ ಮೋಕ್ಷ ಎಂದೆಂದಿಗಹುದೇ ಮಾಯ ಮೋಹಿಗೆ ಮೋಕ್ಷ ಎಂದೆಂದಿಗಹುದೇ ಎಂದೆಂದಿಗಹುದೇ ನಾನೇ ನಾನಾದೇನೆಂಬನುಭವ ಎನಗೀಗ ನೀನೆ ನೀನಾದ ಮರ್ಮವ ಸೂಚಿಸೋ ನಾನೇ ನಾನಾದೇನೆಂಬ ಅನುಭವ ಎನಗೀಗ ನೀನೆ ನೀನಾದ ಮರ್ಮವ ಸೂಚಿಸೋ ನೀನೆ ನೀನಾದ ದೃಢವಾಗಿ ತೋರುತ್ತಿರುವ ತನುವಿದು ನೀನು ದೃಢವಾಗಿ ತೋರುತ್ತಿರುವ ತನುವಿದು ನೀನು ಒಡಲ ಚೇಷ್ಟಿಸುತ್ತಿರುವ ಹಸುವೇ ನೀನು ಒಡಲೊಳಗಿದ್ದು ಭೋಗಿಸುವ ಜೀವನೆ ನೀನು ಒಡಲೊಳಗಿದ್ದು ಭೋಗಿಸುವ ಜೀವನ ನೀನು ಒಡಲ ಸಾಕ್ಷಿಕನಾದ ಪರವೇ ನೀನು ನಾನೇ ನಾನಾದೇನು ನಾನೇ ನಾನಾದೇನೆಂಬನುಭವ ಎನಗೀಗ ನೀನೇ ನೀನಾದ ಮರ್ಮವ ಸೂಚಿಸೋ ಮಾನಸ ವಿಕೃತಿ ದೋರದ ಯೋಗವದು ನೀನು ಮಾನಸ ವಿಕೃತಿ ದೋರದ ಯೋಗವದು ನೀನು, ನೀನೊಳ್ಪಾನಾದ ಬಿಂದುಗಳು ನೀನು, ಆನಾದ ಬಿಂದುಗಳು